ಡಾಕ್ಟರ್ ಸುನೀಲ್ ಅವರಿಗೆ ಪೂರ್ವಕವಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ನಾವು ಈಗ ರೈತ ಉತ್ಪಾದಕರ ಕಂಪನಿಗಳ ಬಗ್ಗೆ ಮಾತಾಡೋಣ. ನಿಮ್ಗೆಲ್ಲ ಗೊತ್ತಿದೆ ರೈತ ಉತ್ಪಾದಕರ ಕಂಪನಿ, ರೈತ ಉತ್ಪಾದಕರ ಕಂಪನಿ ಅಂದ್ರೆ ಏನು ಅಂತ. ಯಾಕೆ ರೈತರು ಅಂದ್ರೆ ಆಲ್ಮೋಸ್ಟ್ ಉತ್ಪಾದಕರು, ಯಾರ್ಯಾರು ಉತ್ಪಾದನೆ ಅಂದ್ರೆ ಪ್ರೈಮರಿ ಪ್ರೊಡ್ಯೂಸರ್, ಪ್ರಾಥಮಿಕ ಉತ್ಪಾದಕರು. ಪ್ರಾಥಮಿಕ ಉತ್ಪಾದಕರು ಅಂತ ಹೇಳಿದ್ರೆ ನಮ್ಮ ಭೂಮಿಯಲ್ಲಿ ಬೀಜ ಬಿತ್ತಿ ಏನು ಬೆಳೆ ಬೆಳೀತಾರೆ, ಮತ್ತೆ ಯಾವುದು ಹಸು ಸಾಕಿ ಹಾಲನ್ನ ಕರೀತಾರೆ, ಕುರಿಯನ್ನ ಸಾಕ್ತಾರೆ, ಕೋಳಿ ಸಾಕ್ತಾರೆ, ಮತ್ತೆ ಮೀನು ಸಾಕ್ತಾರೆ. ನಮ್ಮ ಆಹಾರಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರು ವಸ್ತುಗಳನ್ನು ಉತ್ಪಾದನೆ ಮಾಡುವಂತವರು ಪ್ರಾಥಮಿಕ ಉತ್ಪಾದಕರು. ಆ ಪ್ರಾಥಮಿಕ ಉತ್ಪಾದಕರನ್ನು ಒಳಗೊಂಡ ಒಂದು ಸಂಘ, ಆ ಅವ್ರನ್ನೆಲ್ಲ ಒಗ್ಗೂಡಿಸಿ ಈ ಒಂದು ರಚನೆಯನ್ನ ಮಾಡ್ತಕ್ಕಂಥದ್ದು, ಅದು ರೈತ ಉತ್ಪಾದಕರ ಕಂಪನಿ, ರೈತ ಉತ್ಪಾದಕರ ಸಂಘ ಅಂತ. ಈ ಕಾನ್ಸೆಪ್ಟ್ ಏನಕ್ಕೆ ಬಂತು, 2016 2014 ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರ ಇದನ್ನ ಪಾಸ್ ಮಾಡುತ್ತೆ, 2015 ಆದೇಶ ಮಾಡುತ್ತೆ, 2016 ಈ ಯೋಜನೆಯನ್ನ ನಮ್ಮ ಇಡೀ ಭಾರತ ದೇಶದಾದ್ಯಂತ ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತು, ಕೃಷಿಯನ್ನ ಕಳೆದ ಸ್ವತಂತ್ರ ಬಂದ 75 ವರ್ಷದ ಇತಿಹಾಸವನ್ನ ನೋಡಿದ್ರೆ ನಿನ್ನೆ ಎಲ್ಲ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ಉದ್ಘಾಟನಾ ಭಾಷಣದಲ್ಲಿ ಸುಮಾರು ಎಲ್ಲರೂ ಮಾತಾಡ್ತಾ ಇದ್ರು. ಇದು ರೈತ ಈ ದೇಶದ ಬೆನ್ನೆಲುಬು, ಈ ದೇಶದ ಮೈ ಮುಖ್ಯ ಕೃಷಿ ಮುಖ್ಯವಾದ ಒಂದು ಆಧಾರ. 140 ಕೋಟಿ ಜನ ಇವತ್ತು ಊಟ ಮಾಡ್ತೀರ ಅಂತ ಹೇಳಿದ್ರೆ, ಅವರಿಗೆ ಆಹಾರ ಭದ್ರತೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ರೈತರಿಂದ, ಕೃಷಿಯಿಂದ ಮಾತ್ರ ಸಾಧ್ಯ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂಗೆ ನಾವು ರೈತರಾದವರು ಏನ್ ನೋಡ್ತಾ ಇದೀವಿ, ಇಷ್ಟೊಂದು ವರ್ಷ ರೈತರು ಏನನ್ನ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಬರ್ತಿದೀವಿ, ಇವತ್ತು ಕೂಡ ರೈತರು ಜಮೀನ ಹೋಗಿ ರೈತರ ಹತ್ರ ಕೇಳಿದ್ರೆ ನಿಮಗೆ ಕೃಷಿ ಬೇಡ, ನಮಗೆ ಕೃಷಿ ಅಂತ. ಯಾಕೆ ಬೇಡ, ನಮಗೆ ಕೃಷಿ ಲಾಭ ಆಗಲ್ಲ, ಅದು ಲಾಭ ಆಗ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಂಡು ನೀವು ನಿಮ್ಮ ಪ್ರಶ್ನೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಇವತ್ತು 140 ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿ ಇದೆ, 140 ಕೋಟಿ ಜನಸಂಖ್ಯೆ ಕೂಡ ಇವತ್ತು ಊಟ ಮಾಡ್ತಾ ಇದ್ದಾರೆ. ಮೂರು ಸರಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ರಾತ್ರಿ ಊಟ ಮಾಡ್ತಾ ಇದ್ದಾರೆ, ಮತ್ತೆ ಕಾಫಿ ಕುಡಿತಾರೆ, ಸ್ನ್ಯಾಕ್ಸ್ ತಿಂತಾರೆ. ಸ್ವತಂತ್ರ ಬಂದ ಪೂರ್ವದಲ್ಲಿ ಅಥವಾ 50 ವರ್ಷದ ಹಿಂದೆ ಸುಮಾರು ಜನ ಹೇಳ್ತಾರೆ, ನಮ್ಮ ಪ್ರಧಾನಮಂತ್ರಿಗಳು ಅನೌನ್ಸ್ ಮಾಡ್ತಾ ಇದ್ರು, ಇವತ್ತು ಒಂದು ವಾರದ ಒಂದ್ ದಿವಸ ಉಪವಾಸ ಮಾಡಿ, ನಮ್ಮ ದೇಶದಲ್ಲಿ ಆಹಾರ ಇಲ್ಲ, ಕಡಿಮೆ ಊಟ ಮಾಡಿ. ಇವತ್ತು ಆ ತರ ಇಲ್ಲ, ನಮಗೆ ಆಯ್ಕೆ ಮಾಡಿ ತಿನ್ನುವಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ನಮಗೆ ಬೇಗ ಬೇಕ ಅದನ್ನ ಕಲೆಕ್ಟ್ ಮಾಡ್ತಿ, ಬೇಗ ಬೇಕ ಅದನ್ನ ಹುಡುಕಿ ಎಲ್ಲಿ ಬೇಕಾದ್ರೂ. ಇವತ್ತು ನೋಡಿ ಎಷ್ಟು ಹಣ್ಣು, ಎಷ್ಟು ಆಹಾರ, ಎಷ್ಟು ಉತ್ಪನ್ನಗಳು, ಸ್ಥಳೀಯವಾಗಿ ಪ್ಯಾಕ್ ಆದಂತ ಉತ್ಪನ್ನಗಳು, ಎಷ್ಟು ತರದ ಹಣ್ಣುಗಳು ಇವತ್ತು ನಮಗೆ ಸಾಕು ಸಾಕಾಗುವಷ್ಟು ಇವತ್ತು ಇರ್ತಾ ಇದೆ. 50 ವರ್ಷದಿಂದ 60 ವರ್ಷದಿಂದ ನೋಡಿದ್ರೆ ಇದ್ಯಾವುದು ನಮ್ಗೆ ಕೈಗೆ ಸಿಗ್ತಾ ಇಲ್ಲ, ತಿನ್ಲಿಕ್ಕೂ ಕೂಡ ಸಾಧ್ಯ, ಯಾರು ಉಳ್ಳವರು ಮಾತ್ರ ತಿಂತಾ ಇದ್ರು. ಇಂತ ಒಂದು ಆಹಾರ ಭದ್ರತೆಯನ್ನ ಕೊಟ್ಟಂತ ರೈತರಿಗೆ ಇವತ್ತು ನೀವು ಕೃಷಿ ಮಾಡ್ತಿದ್ದೀರಾ, ತೋಟಗಾರಿಕೆ ಮಾಡ್ತಾ ಇದ್ದೀರಾ, ಅಥವಾ ಹಣ್ಣು ಬೆಳಿತಿದ್ದೀರಾ ಅಂತ ಹೇಳಿದ್ರೆ ನಮಗೆ ಬೇಡ, ನಮಗೆ ಆಗಲ್ಲ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳೆಲ್ಲ ನಾವು ಕೃಷಿ ಬರಬೇಡ, ನೀವು ಯಾವ್ದಾರು ಕೆಲ್ಸಕ್ಕೆ ಹೋಗೋದು, ಎಲ್ಲ ಬೆಂಗಳೂರಿಗೆ ಪೇಟೆ ಪೇಟೆ ಕಲಿಸಿ ಕೆಲಸಕ್ಕೆ ಸೇರಿಸಿ ಅಂತ ಹೇಳ್ತಾ ಇದ್ವಿ. ಕಾರಣ ಯಾಕೆ ಹೇಳ್ತಾ ಇದ್ವಿ, ಇದೆಲ್ಲದೂ ಕೂಡ ನಮಗೆ ಲಾಭ ಆಗ್ತಿಲ್ಲ ಅಂತ ಯಾಕೆ ಹೇಳ್ತಾ ಇದ್ವಿ. ನಮ್ಮ ಕೃಷಿಗೆ 140 ಕೋಟಿ ಜನಸಂಖ್ಯೆ ಊಟ ಕೊಡ್ತಾ ಇದೆ ಅಂತ ಹೇಳಿದ್ರೆ, 140 ಕೋಟಿಗೆ ಪಡೆದು ಒಬ್ಬ ದಿವಸಕ್ಕೆ 100 ರೂಪಾಯಿ ಅಂತ ಹೇಳಿದ್ರೆ 140 ಕೋಟಿಯಿಂದ 100 ರೂಪಾಯಿ ಆದ್ರೆ ಎಷ್ಟು ಪರ್ ಡೇ ಎಷ್ಟು ಟರ್ನ್ ಓವರ್ ಆಗುತ್ತೆ, ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಲಾಭ ಆಗ್ತಾ ಇಲ್ಲ, ಲಾಭ ಆಗ್ತಿಲ್ಲ ಅಂತ ರೈತರು ಹೇಳ್ತಿದ್ದಾರೆ. ಬಟ್ ಇಷ್ಟು ಜನ ಊಟ ಕೊಡ್ತಾ ಇದೆ. ನಮ್ಮ ಕೇಂದ್ರದ GDP ಕೂಡ ಕಾಂಟ್ರಿಬ್ಯೂಷನ್ ಕೃಷಿಗೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಆದ್ರೆ ಈ ಲಾಭವನ್ನ ಬೇರೆ ಯಾರು ಮಧ್ಯವರ್ತಿಗಳು ತಗೊಂಡೋಗ್ತಾ ಇದ್ದಾರೆ. ಈ ಲಾಭ ಪ್ರತಿ ಕೃಷಿಯಲ್ಲಿ ಬಂದಂತ ಅಷ್ಟು ಲಾಭವನ್ನ ಮಧ್ಯವರ್ತಿಗಳು ಶೇರ್ ಮಾಡ್ಕೊಂತಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಸರ್ಕಾರ ನಿರ್ಧಾರ ಮಾಡಿದ್ದು, ಅನೇಕ ಯೋಜನೆಗಳನ್ನು ಕೊಡ್ತು ಸರ್ಕಾರ, ಸಬ್ಸಿಡಿಸ್ಗಳನ್ನ ಕೊಡ್ತು, ಈಗಲೂ ಕೂಡ ಯೋಜನೆ ಜಾರಿ ಇದೆ. ಆದ್ರೂ ಕೂಡ ನಾವು ಕೃಷಿ ಲಾಭ ಆಗ್ತಿಲ್ಲ ಅಂತ ಹೇಳ್ತಿರೋ ಸಂದರ್ಭದಲ್ಲಿ ಅವರಿಗೆ ಒಂದು ಲಾಭ ಆಗುವ ರೀತಿಯಲ್ಲಿ ನಿಮ್ದೇ ಆದ ಒಂದು ಸಮಸ್ಯೆಯನ್ನು ಕಟ್ಕೊಳ್ಳಿ, ನಿಮ್ದೇ ಆದ ಒಂದು ಉದ್ಯಮವನ್ನು ಮಾಡ್ಕೊಳ್ಳಿ. ರೈತರು ಅಂದ್ರೆ ಬರೀ ಕೃಷಿ ಮಾಡೋದೇ ಅಲ್ಲ, ವ್ಯಾಪಾರ ಮಾಡೋದನ್ನು ಕಲ್ತ್ಕೋಬೇಕು ಅಂತ ಹೇಳಿ ಕೃಷಿ ಉತ್ಪನ್ನಗಳನ್ನು ವ್ಯಾಪಾರ ಮಾಡುವಂತ ಒಂದು ವ್ಯವಸ್ಥೆಯನ್ನ ತಂದ್ರು. ಅದೇ ರೈತ ಉತ್ಪಾದಕರ ಕಂಪನಿ. ರೈತರು ತಾವು ಮಾಡಿದಂತ ಉತ್ಪಾದಗಳನ್ನ ಅವರೇ ಮಾರುಕಟ್ಟೆಗೆ ತಲುಪಿಸುವಂತ ವ್ಯವಸ್ಥೆ, ಅವರ ಕೃಷಿಗೆ ಬೇಕಾದಂತ ಪರಿಕರಗಳು, ಬೀಜ ಗೊಬ್ಬರ ಔಷಧಿಗಳನ್ನ ಅವರೇ ತರಿಸಿಕೊಂಡು ಬಳಸುವಂತ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಗೆ ಒಂದು ಸಾಂಸ್ಥಿಕ ಒಂದು ಕಾನೂನುಬದ್ಧವಾದ ಒಂದು ಸಂಸ್ಥೆ ಬೇಕಿತ್ತು, ಅದೇ ರೈತ ಉತ್ಪಾದಕರ ಸಂಸ್ಥೆ. ರೈತರು ರೈತರಿಂದ ರೈತರನ್ನು ಒಳಗೊಂಡಂತೆ ರೈತರ ನಿರ್ವಹಣೆ ಮಾಡುವಂತ ಒಂದು ಕಾನೂನುಬದ್ಧವಾದ ಒಂದು ಸಂಸ್ಥೆ ರೈತ ಉತ್ಪಾದಕರ ಸಂಸ್ಥೆ. ಇದು ಕಂಪನಿ ಆಕ್ಟಲ್ಲೂ ರಿಜಿಸ್ಟರ್ ಮಾಡಬಹುದು, ಕೋಪರಿ ಆಕ್ಟಲ್ಲೂ ಕೂಡ ರಿಜಿಸ್ಟರ್ ಮಾಡಬಹುದು. ನಾವು ಕಂಪನಿ ಆಕ್ಟಲ್ಲಿ ಯಾಕೆ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ, ಕಂಪನಿ ಆಕ್ಟಲ್ಲಿ ರೈತ ಉತ್ಪಾದಕರ ಕಂಪನಿಗಳನ್ನ ನಾವು ಯಾಕೆ ಮುನ್ನಡಿ ಮಾಡಿಸ್ತಾ ಇದೀವಿ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಅರ್ಥ ಮಾಡ್ಕೋಬೇಕು ರೈತರಾದವರು. ನಮ್ಮ ದೇಶವನ್ನ ಇವತ್ತು ಎಲ್ಲದೂ ರೂಲ್ ಮಾಡ್ತಿರೋದು ವ್ಯವಹಾರ ಅಂತ ಹೇಳಿದ್ರೆ, ವ್ಯಾಪಾರ ಅಂತ ಹೇಳಿ ಬಂದ್ರೆ ಆಲ್ಮೋಸ್ಟ್ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ದೇಶದ ಕೃಷಿಯನ್ನ ಇವತ್ತು ಆಡಳಿತ ಮಾಡ್ತಿದ್ದಾರೆ, ಅವ್ರ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ. ನಮಗೆ ಬೀಜ ಬೇಕು ಅಂದ್ರೆ ಉತ್ಪಾದನೆ ಮಾಡುವಂತದ್ದು ಒಂದು ಕಂಪನಿ, ನಮಗೆ ಔಷಧಿ ಬೇಕಾದ್ರೆ ಉತ್ಪಾದನೆ ಮಾಡುವಂತದ್ದು ಒಂದು ಕಂಪನಿ, ನಮಗೆ ರಸಗೊಬ್ಬರ ಬೇಕು ಸಪ್ಲೈ ಮಾಡುವಂತದ್ದು ಉತ್ಪಾದಕರ ಅದು ಒಂದು ಕಂಪನಿ, ನಾವು ಬೆಳೆದಂತ ಉತ್ಪನ್ನಗಳನ್ನ ಪ್ಯಾಕೆಟ್ ಮಾಡಿ ರೈತರಿಗೆ ತಲುಪಿಸುವಂತದ್ದು ಕೂಡ ಒಂದು ಕಂಪನಿ. ಅವರೆಲ್ಲ ಕಂಪನೀಸ್ ಗಳು ರಿಜಿಸ್ಟರ್ ಆಗಿರುವಂತದ್ದು, ಕಂಪನೀಸ್ ಆಕ್ಟ್ ಅಲ್ಲಿ ಕೆಲಸ ಮಾಡ್ತಿರುವಂತದ್ದು. ಅವಾಗ ನಾವು ಅವ್ರ ಜೊತೆ ನಾವು ಕೆಲಸ ಮಾಡಬೇಕು. ಈಗ ಉದ್ಯಮ ಅಂತ ಹೇಳಿದ್ರೆ ಅವರು ವ್ಯಾಪಾರಸ್ಥರೇ, ನಾವು ವ್ಯಾಪಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಆ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ, ಅವ್ರ ಸಮಸಮ ಈಗ ಯಾರು ಬೀಜ ಉತ್ಪಾದನೆ ಮಾಡ್ತಾರೆ ಅವರಿಗೆ ಅವರ ಕಾನೂನು ಪ್ರಕಾರ ನಮ್ದು ನಮ್ಮ ಕಂಪನಿ ಅವ್ರದ್ದು ಕಾನೂನು ರೀತಿಯಲ್ಲಿ ನಮ್ಮ ಕಂಪನಿ ರಚನೆ ಆಗ್ಬೇಕು ಅಂತೇಳಿ ನಾವು ಕಂಪನಿ ಆಕ್ಟ್ ಅಲ್ಲಿ 1956 ಕಂಪನಿ ಆಕ್ಟ್ ಅನ್ನ 2013 ರೈತ ಉತ್ಪಾದಕರ ಕಂಪನಿಗೋಸ್ಕರ ಒಂದು ಅಮೆಂಡ್ಮೆಂಟ್ ಮಾಡಿ ಆ ಒಂದು ಅದಕ್ಕೆ ಒಂದು ಸಪರೇಟ್ ಆದ ಒಂದು ಕಾನೂನುಗಳನ್ನು ರಚನೆ ಮಾಡಿ ಒಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿ ಕಂಪನಿ ಆಕ್ಟ್ ಅಲ್ಲಿ ಒಂದು ರೈತ ಉತ್ಪಾದಕ ಕಂಪನಿಯನ್ನು ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತದ್ದು ಅದೇ ರೈತ ಉತ್ಪಾದಕರ ಕಂಪನಿ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ರೈತ ಉತ್ಪಾದಕ ಕಂಪನಿ 2016 ಇಲ್ಲಿವರೆಗೂ ಅದು ರೈತ ಉತ್ಪಾದಕ ಕಂಪನಿ ಕಾರ್ಯಗಳು ಹೇಗೆ ಹೇಗೆ ನಿರ್ವಹಿಸುತ್ತೆ ಅದು ನೋಂದಣಿ ಅನ್ನೋ ಅದೆಲ್ಲ ಸಾಕಷ್ಟು ವಿಷಯಗಳಿದೆ. ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಸುಮಾರು 15,000 ಹೆಚ್ಚು ರೈತ ಉತ್ಪಾದಕರ ಕಂಪನಿ ಇವತ್ತು ನೋಂದಣಿ ಆಗಿದೆ. ಕರ್ನಾಟಕದಲ್ಲಿ 1,200 ಹೆಚ್ಚು ರೈತ ಉತ್ಪಾದಕರ ಕಂಪನಿ ಇವತ್ತು ನೋಂದಣಿ ಆಗಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಚಿತ್ರಣ, ರೈತ ಉತ್ಪಾದಕರ ಕಂಪನಿ ಬಗ್ಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಏನೇನು ಇದುವರೆಗೂ ಸಾಧನೆ 2014 ಇನ್ನೂ ಏನೇನು ಸಾಧನೆ ಮಾಡಕ್ ಆಗಿದೆ ಅನ್ನೋದು ಒಂದು ಸಣ್ಣ ಒಂದು ಪಿಪಿಟಿಯನ್ನು ಮಾಡಿದ್ದೇವೆ. ಅದರ ಮುಖಾಂತರ ನಾವು ಈ ಪಿಪಿಟಿಯನ್ನ ಪ್ರೆಸೆಂಟ್ ಮಾಡ್ತಾ ಹೋಗೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ 2016 ಇಲ್ಲಿವರೆಗೂ ಸುಮಾರು 49 ರೈತ ಉತ್ಪಾದಕರ ಕಂಪನಿಗಳು ರಚನೆ ಆಗಿವೆ. 49 ರೈತ ಉತ್ಪಾದಕ ಕಂಪನಿ, ಒಂದು ರೈತ ಉತ್ಪಾದಕರ ಕಂಪನಿ ಅಂತ ಹೇಳಿದ್ರೆ ಒಂದು ರೈತ ಉತ್ಪಾದಕರ ಕಂಪನಿಯಿಂದ ಕನಿಷ್ಠ 500 to 1,000 ಷೇರುದಾರರು, 500 to 1,000 ಷೇರುದಾರರು ಸೇರ್ಬಿಟ್ಟು ಅವ್ರದೇ ಆದ ಒಂದು ಕಾನೂನುಬದ್ಧವಾದ ಸಂಸ್ಥೆಯನ್ನ ನೋಂದಣಿ ಮಾಡಿಕೊಂಡಿರುವಂತದ್ದು, ಅದು ಕಂಪನಿ ಹ್ಯಾಕ್ಟ್ ನೋಂದಣಿ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸರ್ಕಾರ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಒಂದು ಕಂಪನಿ ರಿಜಿಸ್ಟರ್ ಅಂತ ಹೇಳಿದ್ರೆ ಆ ಕಂಪನಿಗೆ ಬೇಕಾದಂತ ಲೈಸೆನ್ಸ್ಗಳು, ಕೃಷಿಗೆ ಬೇಕಾದಂತ ಏನು ಚಟುವಟಿಕೆ ಮಾಡಲಿಕ್ಕೆ ಬೇಕಾದಂತ ಏನು ಬೇಕು ನಿಮಗೆ ಪರವಾನಿಗಳು ಲೈಸೆನ್ಸ್ ಅಂತ ಹೇಳಿ ಕರಿತೀವಿ. ಮುಖ್ಯವಾಗಿ ಕೃಷಿ ಮಾಡಕ್ಕೆ ನಮಗೆ ಏನ್ ಬೇಕು, ಬೀಜ ಗೊಬ್ಬರ ಔಷಧಿ ಬೇಕು, ಅದನ್ನ ಮಾರಾಟ ಮಾಡ್ಲಿಕ್ಕೆ ನಮಗೆ ಏನ್ ಬೇಕು ಲೈಸೆನ್ಸ್ ಬೇಕು, ಅದನ್ನ ಕೊಡುವಂತದ್ದು. ಮಾರಾಟ ಮಾಡ್ಲಿಕ್ಕೆ ಬೇಕಾದಂತ GST, ಅದಕ್ಕೆ ಬೇಕಾದಂತ ಲೈಸೆನ್ಸ್ ಕೊಡೋದು, FSSA ಲೈಸೆನ್ಸ್ ಕೊಡೋದು, ಇದೆಲ್ಲದನ್ನು ಕೂಡ ತಗೊಂಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತೆ ಸರ್ಕಾರ ಇತ್ತೀಚೆಗೆ ಆ ರೈತರ ಕಂಪನಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ 3 ಅವ್ರನ್ನೇ ಕೂಡ ಕೈಯಲ್ಲಿ ನಡೆಸಲಿಕ್ಕೆ ಒಂದು ಸಣ್ಣ ಅನುದಾನವನ್ನು ಕೊಟ್ಟು ಅನಂತರ ಅನುದಾನ ಅವಧಿ ಮುಗಿದ ನಂತರ ಅವರ ಉದ್ಯಮವನ್ನು ಮಾಡಲಿಕ್ಕೆ ಬ್ಯಾಂಕಿಂದ ಸಾಲಗಳನ್ನು ಕೊಡಲಿಕ್ಕೆ ಸುಮಾರು 1 ರೈತ ಉತ್ಪಾದಕ ಕಂಪನಿಗೆ ವಿತೌಟ್ ಕೊಲ್ಯಾಟ್ರಲ್ 2 ವಸ್ತು ಸಾಲವನ್ನ ಕೊಡಲಿಕ್ಕೆ ಬ್ಯಾಂಕ್ಗಳು ಕೂಡ ನಿರ್ದೇಶನ ಮಾಡಿ ಈಗ 8 ರೈತ ಉತ್ಪಾದಕ ಕಂಪನಿಗಳು ಮುನ್ನಡೆಯುತ್ತಾ ಇದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ 8 ಸಾಲ ತಗೊಂಡಿರುವಂತಹ ಕಂಪನಿ ನಮ್ಮಲ್ಲಿ ಕೂಡ ಇದೆ, ಅದರ ಬಗ್ಗೆ ಮಾತಾಡೋಣ. ನೋಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 51 ರೈತ ಉತ್ಪಾದಕ ಕಂಪನಿ ನೋಂದಣಿ ಆಗಿದೆ ಇದುವರೆಗೂ. ನಾವು ತಾಲೂಕುವಾರ ನೋಡೋದಾದ್ರೆ ಶಿಕಾರಿಪುರದಲ್ಲಿ ಹೈಯೆಸ್ಟ್ 17 ರೈತ ಉತ್ಪಾದಕರ ಕಂಪನಿಗಳು ಶಿಕಾರಿಪುರದಲ್ಲಿ ಕೆಲಸ ಮಾಡ್ತಾ ಇದೆ, ಅದರಲ್ಲಿ 3-4 ದೀಪಾಂಕ ಆಗಿದೆ ಅಷ್ಟೇ. ಶಿವಮೊಗ್ಗದಲ್ಲಿ 10 ಹೈಯೆಸ್ಟ್ ಶಿಕಾರಿಪುರದಲ್ಲಿ, ಅದರ ನಂತರ ಶಿವಮೊಗ್ಗದ ತಾಲೂಕಲ್ಲಿ 10 ರೈತ ಉತ್ಪಾದಕ ಕಂಪನಿಗಳು ಕೃಷಿ ಇಲಾಖೆ ಅಡಿಯಲ್ಲಿ 8, ಆ ತೋಟಗಾರಿಕೆ ಇಲಾಖೆಯಲ್ಲಿ 1, ನಬಾರ್ಡ್ NCDC 1, ಸುಮಾರು ಶಿವಮೊಗ್ಗ ತಾಲೂಕಲ್ಲಿ 10 ಇದೆ, ತೀರ್ಕಳ್ಳಿಯಲ್ಲಿ 7 ಇದೆ, ಭದ್ರಾವತಿಯಲ್ಲಿ 6, ಸೊರಬದಲ್ಲಿ 5, ಹೊಸನಗರದಲ್ಲಿ 3, ಸಾಗರದಲ್ಲಿ 3, ಒಟ್ಟು 51 ರೈತ ಉತ್ಪಾದಕರ ಕಂಪನಿಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಂದಣಿ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸುಮಾರು ನೋಡಿ 49 ರೈತ ಉತ್ಪಾದಕರ ಕಂಪನಿಗಳಿಂದ ಅದರಲ್ಲಿ 51 ಒಂದು 2-3 ಫಂಕ್ಷನ್ ಮಾಡ್ತಾ ಇದೆ, ಪ್ರಾರಂಭ ಮಾಡಿಲ್ಲ, ಡಿಪೆಂಡ್ ಆಗಿದೆ. 49 ಕಂಪನಿಗಳು ಕೆಲಸ ಮಾಡ್ತಾ ಇದೆ, ಅದರ ಚಟುವಟಿಕೆ ಪ್ರಾರಂಭ ಮಾಡಿರುವಂತದ್ದು 37. ಆ 49 ರೈತ ಉತ್ಪಾದಕರ ಕಂಪನಿಯಿಂದ 30,422 ಜನ ಷೇರುದಾರರು 1,000 ರೂಪಾಯಿ ಕನಿಷ್ಠ 1,000 ರೂಪಾಯಿ ಷೇರು ಬಂಡವಾಳವನ್ನ ತೋರಿಸ್ಕೊಂಡಿದ್ದಾರೆ. ಅಂದ್ರೆ 3,58,00,000 ರೂಪಾಯಿ ಷೇರು ಕಲೆಕ್ಟ್ ಆಗಿರುವಂತದ್ದು ಇದುವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಷೇರುದಾರರು ಷೇರು ಅಮೌಂಟ್ ಅನ್ನ ಅವರು ಕಲೆಕ್ಟ್ ಮಾಡಿ ಅವರ ಉದ್ಯಮವನ್ನು ಪ್ರಾರಂಭ ಮಾಡಿರುವಂತದ್ದು. ಇದಾದ್ರಿಂದ ನಾವು ಇಲಾಖೆವಾರು ಬೇರೆ ಬೇರೆ ಸಮಸ್ಯೆಗಳು ಯಾರಾದ್ರೆ 49 ರೈತ ಉತ್ಪಾದಕರ ಕಂಪನಿಗಳು ಈ ಆರ್ಥಿಕವಾಗಿ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲೆಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನು ಕನ್ನಡ ಮಾಡಿಬಿಡಿ. ಇದು ಶಿವಮೊಗ್ಗ ಜಿಲ್ಲೆಯ ಮ್ಯಾಪ್, ಶಿವಮೊಗ್ಗ ಜಿಲ್ಲೆಯ ಮ್ಯಾಪ್ ತಗೊಂಡ್ರೆ ಇಲ್ಲಿ ನಾವು ಕಲ್ಲರನ್ನ ಮಾರ್ಕ್ ಮಾಡಿದ್ವಿ, ಅಲ್ಲೆಲ್ಲ ರೈತ ಉತ್ಪಾದನೆ ಕಂಪನಿ ಆರ್ಕೆಯಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲಿ ಖಾಲಿ ಇದೆ ಭಾರತಗಳಲ್ಲಿ ಇನ್ನೂ ರೈತ ಉತ್ಪಾದನೆ ಕಂಪನಿ ಕೆಲಸ ಮಾಡ್ತಾ ಇಲ್ಲ, ಅಲ್ಲಿಂದ ರೀಚ್ ಆಗಿಲ್ಲ. ಬೇರೆ ಬೇರೆ ಎಲ್ಲಾ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೀನುಗಾರಿಕೆ ಇಲಾಖೆ, ಎಲ್ಲಾ ಇಲಾಖೆಗಳು ಸೇರಿ ಇಡೀ ಶಿವಮೊಗ್ಗ ಜಿಲ್ಲೆಯನ್ನು ಆಲ್ಮೋಸ್ಟ್ ನಾವು ಕವರ್ ಮಾಡಿರುವಂತದ್ದು. ರೈತ ಉತ್ಪಾದನೆ ಕಂಪನಿ ಎಲ್ಲಾ ಜಿಲ್ಲೆ ಎಲ್ಲಾ ಕಡೆ ವ್ಯಾಪ್ತಿಯಲ್ಲಿ ಬಂದಿರುವಂತದ್ದು. ನಾವು ಕಳೆದ 3 ವರ್ಷದ ಒಂದು ಅಭಿವೃದ್ಧಿಯನ್ನು ನೋಡಿದ್ವಿ. ರೈತ ಉತ್ಪಾದಕರಲ್ಲಿ 2016 ನಾವು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. 16, 17, 18, 19 ಕೂಡ ಅವರು ಸಂಘಟನೆ ಮಾಡೋದು, ಸೇರಿಸೋದು, ನೋಂದಣಿ ಮಾಡೋದು, ಈ ತರ ಕೆಲಸವನ್ನ ಮಾಡ್ಕೊಳ್ತಾ ಬಂದ್ವಿ. ಅನಂತರ ಇಮಿಡಿಯೇಟ್ ಆಗಿ ಕೋವಿಡ್ ಬಂತು. ಕೋವಿಡ್ ಅಲ್ಲಿ ಒಂದು 7 ವರ್ಷ ಅದನ್ನ ಸೂಕ್ಷ್ಮವಾಗಿ ಗಮನಿಸಕ್ಕಾಗಲಿಲ್ಲ, ಅಭಿವೃದ್ಧಿ ಕೂಡ ಅಷ್ಟಾಗಲಿಲ್ಲ. ಕೋವಿಡ್ ನಂತರ 22, 23, 23, 24, 25 ನಾವು ಕಳೆದ 3 ವರ್ಷದ ಡಾಟಾವನ್ನು ನಾವಿಲ್ಲಿ ಕಲೆಕ್ಟ್ ಮಾಡಿದ್ವಿ. ಕಳೆದ 3 ವರ್ಷದ ಡಾಟಾವನ್ನು ನೋಡಿದ್ರೆ ಟರ್ನ್ ಓವರ್ 22, 23 49 ರೈತ ಉತ್ಪಾದಕ ಕಂಪನಿಯಿಂದ ಸುಮಾರು 15 ಕೋಟಿ ವ್ಯವಹಾರ ಅವರು ದಾಖಲೆ ಮಾಡ್ತಾರೆ. 15 ಕೋಟಿ ವ್ಯವಹಾರ ಮಾಡಿ 25 ಲಕ್ಷವನ್ನ ನೆಟ್ ಪ್ರಾಫಿಟ್ ಅನ್ನು 25 ಲಕ್ಷ ಪ್ರಾಫಿಟ್ ಮಾಡ್ತಾರೆ ಮೊದಲನೇ ವರ್ಷ. ಮೂರು ವರ್ಷದಲ್ಲಿ ಎರಡನೇ ವರ್ಷ ನೋಡಿದ್ರೆ 15 ಕೋಟಿಯಿಂದ ಎರಡನೇ ವರ್ಷ ಬಂದ್ರೆ 34 ಕೋಟಿ ವ್ಯವಹಾರವನ್ನು ದಾಖಲೆ ಮಾಡ್ತಾರೆ. 34 ಕೋಟಿ 23, 24 65 ಲಕ್ಷ ಅವನ್ನ ಪ್ರಾಫಿಟ್ ಮಾಡ್ತಾರೆ. ಇವಾಗ ನಾವು ಟೆಂಟಿಟಿವ್ ಡಾಟಾ ನಾವೆಲ್ಲ ಎಸ್ಎಂಇಗಳ ಟೆಂಟಿಟಿವ್ ಡಾಟಾ ಕಲೆಕ್ಟ್ ಮಾಡಿದ್ದೀವಿ, ನಾವು ಇನ್ನೂ ಆಡಿಟ್ ಮಾಡಿಲ್ಲ. ಟೆಂಟಿಟಿವ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀವಿ. 24, 25 ಕಳೆದ ಸಾಲದಲ್ಲಿ ನಮ್ಮ ರೈತ ಉತ್ಪಾದಕರ ಕಂಪನಿಗಳ ವಹಿವಾಟು 60 ಕೋಟಿ, ಸುಮಾರು 1 ಕೋಟಿ ಲಾಭವನ್ನ, 1.5 ಕೋಟಿ ವರ್ಷ ಲಾಭವನ್ನು ಮಾಡಿದ್ದಾರೆ. ಈ ಗ್ರಾಹಕರನ್ನು ಹೇಗೆ ಚಿಂತೆ ಪಡ್ತೀವಿ ಅಂತ ಹೇಳಿದ್ರೆ, ಕಳೆದ 3 ವರ್ಷದ ಡಾಟಾ ತಗೊಂಡ್ರೆ ನಮ್ಮ ರೈತ ಉತ್ಪಾದಕರ ಕಂಪನಿಯ ವಹಿವಾಟು ಮತ್ತು ಲಾಭ ಪ್ರತಿ 100 ಪಟ್ಟು ಜಾಸ್ತಿ ಆಗ್ತದೆ. ಅಂದ್ರೆ ಡಬಲ್ ಆಗ್ತಾ ಇದೆ ಕಳೆದ 3 ವರ್ಷ. ಕಳೆದ 3 ವರ್ಷದಿಂದ ನಮ್ಮ ಟರ್ನ್ ಓವರ್ ಮತ್ತೆ ಆದಾಯ ಎರಡು ಕೂಡ ಡಬಲ್ ಆಗ್ತಾ ಇದೆ ಅಂತದ್ದು, ಮತ್ತೆ ಪ್ರಾಫಿಟ್ ಕೂಡ ಡಬಲ್ ಆಗ್ತಾ ಇದೆ ಅಂತದ್ದು. ನಾವು ಈ ವರ್ಷ 25, 26 ಸಾಲಿಗೆ ನಾವು ಹೇಳ್ತಾ ಇದ್ದೀವಿ, ನಮ್ಮ ರೈತ ಉತ್ಪಾದಕ ಕಂಪನಿ, ಇದು ಶಿವಮೊಗ್ಗ ಜಿಲ್ಲೆ ಮಾತ್ರ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ರೈತ ಉತ್ಪಾದಕ ಕಂಪನಿ ವಹಿವಾಟು 25, 26 100 ಕೋಟಿ ಕೂಡ ಮೀರುತ್ತೆ. 100 ಕೋಟಿಯನ್ನು ನಾವು ದಾಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಹೇಳಿ ಇಷ್ಟೆ ಪಡ್ತೀವಿ. ಇದರಲ್ಲಿ ನೋಡಿ, ಅದರಲ್ಲಿ ಮತ್ತೆ ಇನ್ಪುಟ್ಸ್ ಅಲ್ಲಿ, ಇನ್ಪುಟ್ಸ್ ಅಂದ್ರೆ ಕೃಷಿ, ರೈತರು ಕೃಷಿ ಮಾಡ್ಲಿಕ್ಕೆ ಬೇಕಾಗಿರುವಂತದ್ದೇನು, ಬೀಜ, ಗೊಬ್ಬರ, ಔಷಧಿ. ಆ ಬೀಜ, ಗೊಬ್ಬರ, ಔಷಧಿಯನ್ನ ಖರೀದಿ ಮಾಡ್ಲಿಕ್ಕೆ ಕೂಡ 2023, 2022, 2023 12.5 ಕೋಟಿ ವಷ್ಟು ಬೀಜ, ಗೊಬ್ಬರ, ಔಷಧಿಯನ್ನ ರೈತರು ಖರೀದಿ ಮಾಡಿದ್ದಾರೆ. 23, 24 15 ಕೋಟಿ ವಷ್ಟು ಬೀಜ, ಗೊಬ್ಬರ, ಔಷಧಿಯನ್ನ ರೈತರು ನೇರವಾಗಿ ಎಫ್ಪಿಎಂ ಮುಖಾಂತರ ಖರೀದಿ ಮಾಡಿ ಮಾರಾಟ ಮಾಡಿದ್ದಾರೆ. ಈ ವರ್ಷ 24, 25 25 ಕೋಟಿ ವಷ್ಟು ಬೀಜ, ಗೊಬ್ಬರ, ಔಷಧಿ, ಪರಿಕರಗಳನ್ನ ಖರೀದಿ ಮಾಡಿ ಮಾರಾಟ ಮಾಡಿದ್ದಾರೆ. ಇದು ಇಷ್ಟೊಂದು ಇದನ್ನ ಯಾರು ಮಾಡ್ತಾ ಇದ್ರು, ಇಷ್ಟು ವರ್ಷ ಈ ವ್ಯವಹಾರವನ್ನು ಯಾರು ಮಾಡ್ತಿದ್ರು, ಯಾರು ಮಧ್ಯವರ್ತಿಗಳು ಮಾಡ್ತಾ ಇದ್ರು, ಲಾಭ ಯಾರಿಗೂ ಹಂಚಿಕೆ ಆಗ್ತಿತ್ತು. ಇವಾಗ ಈ ವಹಿವಾಟನ್ನ ರೈತ ಉತ್ಪಾದಕ ಕಂಪನಿಗಳು ಮಾಡ್ತಿರೋದ್ರಿಂದ ಇದರ ಲಾಭ ಸಂಪೂರ್ಣವಾಗಿ ಉತ್ತಮವಾದ ಸೇವೆ ಸಿಗುತ್ತೆ. ಲಾಭನೂ ಕೂಡ ರೈತರಿಗೆ, ಅವರ ಷೇರಿಗೆ, ಅವರ ಡಿವಿಡೆಂಟ್ ಆಗಿ, ಅವರ ಲಾಭ ಅವರ ಡಿವಿಡೆಂಟ್ ಆಗಿ ಮತ್ತೆ ರೈತರಿಗೆ ಸಿಗುವಂತ ಕೆಲಸ ಇಲ್ಲಿ ಆಗ್ತದೆ. ಅಂದ್ರೆ ಇದು ರೈತರಿಂದ ರೈತರಿಗೆ ಮಾಡ್ಕೊಳ್ತಾ ಇದ್ದಾರೆ, ಬೇರೆ ಯಾರು ಬಿಸ್ನೆಸ್ ಅಲ್ಲ. ರೈತರೇ ಅವರೇ ಆಡಳಿತ ಮಂಡಳಿ ಸದಸ್ಯರು, ಅವರೇ ವ್ಯವಸ್ಥಾಪಕ ನಿರ್ದೇಶಕರು, ರೈತರ ಮಕ್ಕಳೇ ಮತ್ತೆ ಅಲ್ಲಿ ಸಿಇಒಗಳು. ಅವರಿಗೆ ಮಾರ್ಗದರ್ಶನ ಮಾಡಿರೋದು ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ. ಈ ನಿಟ್ಟಿನಲ್ಲಿ ರೈತರು ಕೆಲಸ ಮಾಡ್ತಿರೋದು. ಇದಾದ ನಂತರ ಔಟ್ಪುಟ್ ಅಲ್ಲಿ ಅದು ಬೀಜ, ಗೊಬ್ಬರ ಖರೀದಿ ಆಯಿತು. ಮಾರಾಟದಲ್ಲಿ ಅವರು ಬೆಳೆದಂತ ಪರಿಕರಗಳನ್ನ ಮಾರಾಟ ಮಾಡುವಂತ ವ್ಯವಸ್ಥೆ ನಾವು ನೋಡಿದ್ರೆ, ಮಾರಾಟದಲ್ಲಿ 2022, 2023 ಸುಮಾರು 29 ಕೋಟಿ ವಷ್ಟು ರೈತರ ಉತ್ಪನ್ನಗಳನ್ನ ರೈತರಿಂದ ಖರೀದಿ ಮಾಡಿ ಯಾವುದೋ ಒಂದು ಬೇರೆ ಕಂಪನಿಗೆ, ರೈತರ ಕೃಷಿಗೆ ಸಂಬಂಧಪಟ್ಟ ಉತ್ಪನ್ನಗಳು ತಯಾರು ಮಾಡುವಂತ ಕಂಪನಿಗೆ ಮಾರಾಟ ಮಾಡಿದ್ದಾರೆ. ಮುಖ್ಯ ಉದಾಹರಣೆ ಮೆಕ್ಕೆಜೋಳ, ಅತಿ ಹೆಚ್ಚು ಬೆಳೀತಾರೆ. ಮೆಕ್ಕೆಜೋಳವನ್ನು ಖರೀದಿ ಮಾಡಿ ಮೆಕ್ಕೆಜೋಳದಿಂದ ಏನ್ ತಯಾರು ಮಾಡ್ತಾರೆ, ಪಶು ಆಹಾರ ತಯಾರು ಮಾಡ್ತಾರೆ, ಕೋಳಿ ಆಹಾರ ತಯಾರು ಮಾಡ್ತಾರೆ, ಮತ್ತೆ ಅದರಿಂದ ಕೆಲವು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಅಂತ ಕಂಪನಿಗಳಿಗೆ ರೈತರಿಂದ ಖರೀದಿ ಮಾಡಿ ಮಾರಾಟ ಮಾಡಿರುವಂತದ್ದು ಮೊದಲನೇ 22, 23, 29 ಕೋಟಿ ಆದ್ರೆ 23, 24 2.95 ಲಕ್ಷ ಆದ್ರೆ 23, 24 18 ಕೋಟಿ ಆಗುತ್ತೆ. ಒಂದೇ ವರ್ಷಕ್ಕೆ ಅಷ್ಟು ಆಗತ್ತೆ. 24, 25 34 ಕೋಟಿ ಆಗುತ್ತೆ. ಇಷ್ಟು ಅಷ್ಟು ಗಾತ್ರದಷ್ಟು ವ್ಯವಹಾರವನ್ನ ರೈತ ಉತ್ಪಾದಕ ಕಂಪನಿಗಳು ದಾಖಲೆ ಮಾಡಿರೋದು. ಇದನ್ನ ಯಾರು ಮಾಡ್ತಾ ಇದೆ ಇಷ್ಟೊಂದಿನ? ಯಾರು ಮಧ್ಯವರ್ತಿಗಳು? ಮೆಕ್ಕೆಜೋಳ ಖರೀದಿ ಮಾಡೋಂಥವ್ರು, ಅಡಿಕೆ ಖರೀದಿ ಮಾಡೋಂಥವ್ರು, ಈ ಮಾವಿನಹಣ್ಣು ಖರೀದಿ ಮಾಡೋಂಥವ್ರು, ಬಾಳೆಹಣ್ಣು ಖರೀದಿ ಮಾಡೋಂಥ ಮಧ್ಯವರ್ತಿಗಳು ಇದನ್ನ ಮಾಡಿಕೊಂಡು ಇದರ ಲಾಭವನ್ನ ಅವರು ಪಡ್ಕೊಂತ ಇದೆ. ಇದಾದ ನಂತರ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇನ್ಪುಟ್ ಯಾವ್ಯಾವ ಫರ್ಟಿಲೈಸರ್ ಎಷ್ಟು ಮಾಡಿದ್ದಾರೆ, ಪೆಸ್ಟಿಸೈಡ್ಸ್ ಎಲ್ಲ ಎಷ್ಟು ಮಾಡಿದ್ದಾರೆ, ಸೀಡ್ಸ್ ಎಲ್ಲ ಎಷ್ಟು ಮಾಡಿದ್ದಾರೆ, ಬೀಜ ಖರೀದಿ ಎಲ್ಲ ಎಷ್ಟು ಮಾಡಿದ್ದಾರೆ. ನಾವು ಗೊಬ್ಬರಗಳನ್ನ ಮುಖ್ಯವಾಗಿ ಕೃಷಿ ಮಾಡಲಿಕ್ಕೆ ಗೊಬ್ಬರ ಬೇಕು, ಗೊಬ್ಬರವನ್ನ ಖರೀದಿ ಮಾಡಿದ್ವಿ. 2 ವರ್ಷದ ಡಾಟಾ ನಮಗೆ ಕಲೆಕ್ಟ್ ಮಾಡೋಕ್ಕಾಗಿದೆ. 2024, 2025 ನೋಡಿ, ಬ್ಲೂ ಕಲರ್ ಇರ್ತಕ್ಕಂಥ ಹಿಂದಿನ ವರ್ಷದ್ದು. ಈ ವರ್ಷ 7 ಕೋಟಿ ವರ್ಷ ಬರೀ ಗೊಬ್ಬರ ಖರೀದಿ ಮಾಡಿದ್ದಾರೆ. ಈಗ ಕಳೆದ ವರ್ಷ 7 ಕೋಟಿ 80 ಏಳು ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ. ಔಷಧಿಗಳನ್ನ 1.5 ಕೋಟಿ ವರ್ಷ ಔಷಧಿ ಮಾಡಿದ್ರೆ ಈಗ 5 ಕೋಟಿ 81 ಲಕ್ಷದಷ್ಟು ಔಷಧಿಯನ್ನ ಖರೀದಿ ಮಾಡಿದ್ದಾರೆ. ಬೀಜಗಳನ್ನ 1.38 ಕೋಟಿ ಸುಮಾರು 1.5 ಕೋಟಿ. ಇದು ಯಾರು ರೈತರು? 30,000 ಜನ ರೈತರಿಗೆ ಮಾತ್ರ ಸೇವೆ. 30,000 ಜನ ರೈತರ ಬಗ್ಗೆ ಮಾತಾಡ್ತಾ ಇದೆ ಇಡೀ ಜಿಲ್ಲೆಯಲ್ಲಿ. 30,000ದಲ್ಲಿ 10,000 ಜನ ರೈತರಿಗೆ ಕನೆಕ್ಟ್ ಆಗಿಲ್ಲ. 20,000 ಜನ ರೈತರು ನಮ್ಮ ಎಫ್ ಪಿಒ ಜೊತೆ ವ್ಯವಹಾರ ಮಾಡಿದ್ದಾರೆ. 30,000 ಜನ ವ್ಯವಹಾರ ಮಾಡಿದ್ರೆ ಇನ್ನೂ ಇದ್ರ ಗಾತ್ರ ಇನ್ನೂ ಜಾಸ್ತಿ ಆಗುತ್ತೆ. ಅನೇಕ ಕಾರಣಗಳಿಂದ, ಇನ್ನು ಮಧ್ಯವರ್ತಿಗಳು ಅನೇಕ ಕಾರಣದಿಂದ ನಮ್ಮ ಶೇರ್ದವರು ಎಫ್ ಪಿಒನ ಕನೆಕ್ಟ್ ಮಾಡಕ್ ಆಗಿಲ್ಲ. ಯಾಕೆಂದ್ರೆ ಮಧ್ಯವರ್ತಿ, ಊರಲ್ಲಿ ಯಾರಾದ್ರೂ ಮಧ್ಯವರ್ತಿಗಳು ಬೀಜ ಗೊಬ್ಬರ ಬೇಕು ಅಂತ ಹೇಳಿದ್ರೆ ನನಗೆ ಈ ರೈತ ಉತ್ಪಾದಕ ಮನೆ ಸಾಲ ಸಿಗಲ್ಲ, ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡಿ ಸಾಲ ಬೇಕು ಅಂದ್ರೆ ಅವ್ರು ಬೇರೆ ಮಧ್ಯವರ್ತಿಗಳ ಹತ್ರ ಹೋಗ್ತಾರೆ. ಅವರು ಕೂಡ ಎಫ್ ಪಿಒ ಕನೆಕ್ಟ್ ಆದ್ರೆ ಇದ್ರ ಅಷ್ಟು ಬಿಸ್ನೆಸ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಇದು ನಮ್ಮ ರೈತ ಉತ್ಪಾದಕ ಕಂಪನಿಗೆ, ನಮ್ಮ ಜಿಲ್ಲೆಯಲ್ಲಿ ರೈತ ಉತ್ಪಾದಕ ಇದನ್ನು ಯಾಕೆ ಕರೀತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ರೈತ ಉತ್ಪಾದಕರ ಕಂಪನಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂತ ಸಾಮರ್ಥ್ಯ ಏನು, ಎಷ್ಟು ಶಕ್ತಿ ಇದೆ, ಎಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ಮುಂದೆ ಎಷ್ಟೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಎಂಬ ವಿಷಯವನ್ನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಈ ತರ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಇರೋದು. ಇನ್ನೂ ಏನೆಲ್ಲ ಮಾಡಕ್ ಸಾಧ್ಯ ಇದೆ? ರೈತ ಉತ್ಪಾದಕರ ಕಂಪನಿಯಿಂದ ನಾವೀಗಾಗಲೇ ಇಷ್ಟು ವ್ಯವಹಾರ, ಬರೀ ಇನ್ಪುಟ್ ಔಟ್ಪುಟ್ ಮಾಡಿದ್ವಿ, ಮೆಕ್ಕೆಜೋಳ ವ್ಯವಹಾರ ಆಯ್ತು, ಅಡಿಕೆ ಖರೀದಿ ಮಾಡಿ ಸುಪಾರಿ ಕಂಪನಿ ನೇರವಾಗಿ ಕೊಡ್ತಾ ಇದ್ದಾರೆ, ಪದಾರ್ಥಗಳನ್ನ ಈಗ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ರೈತ ಉತ್ಪಾದಕರ ಕಂಪನಿಗಳಿಗೆ ನಾವೀಗ ಪ್ರತಿ ತಾಲೂಕಿಗೆ ಒಂದೊಂದು ಸೈಂಟಿಸ್ಟ್ ಲ್ಯಾಬ್ ಅನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ನಮ್ಮ ರೈತ ಉತ್ಪಾದಕರ ಕಂಪನಿಯಿಂದ ಕೃಷಿ ಇಂದು ಪ್ರಾರಂಭ ಆಗಬೇಕು. ಅವರ ಮಣ್ಣು ಪರೀಕ್ಷೆಯಿಂದ ಮೊದಲು ಮಣ್ಣು ಪರೀಕ್ಷೆ ಮಾಡ್ಕೋಬೇಕು. ಮಣ್ಣು ಪರೀಕ್ಷೆಯನ್ನು ಮಾಡಿಕೊಂಡು ನಮ್ಮ ಕೃಷಿಗೆ ಅಂದ್ರೆ ಇನ್ಪುಟ್ಸ್ ಅಂದ್ರೆ ರೈತ ಉತ್ಪಾದಕ ಕಂಪನಿ ಮಹತ್ವ ಏನಂತ ಹೇಳಿದ್ರೆ, ನೀವು ಕೃಷಿಗೆ ಮಾಡುವಂತ ಖರ್ಚು ಕ್ರಮೇಣ ಕಡಿಮೆ ಆಗ್ತದೆ, ಆದಾಯ ಜಾಸ್ತಿ ಆಗ್ತದೆ. ಯಾರೊಬ್ರು 4 ಕಿಲೋ ಯೂರಿಯಾ ಹಾಕಿದ್ರು, 4 ಲಕ್ಷ ಆ ಮಣ್ಣಲ್ಲಿ 20% ಯೂರಿಯಾ ಹಾಕ್ಬೇಕು ಹಾಕ್ಬಾರ್ದು, ಪೊಟ್ಯಾಶ್ ಎಷ್ಟು ಹಾಕ್ಬೇಕು, ನೈಟ್ರೋಜನ್ ಎಷ್ಟು ಹಾಕ್ಬೇಕು, ನಾವು ಏನು ಎಷ್ಟೇ ಮಾಡಿಸಲಿಲ್ಲ, ಹಾಗೆ ಅವ್ರು ಹಾಕ್ತಾರೆ ನಾವು ಹಾಕ್ತೀವಿ. ಈ ರೀತಿ ಆಗಸ್ಟ್ ಬೇಡ ಅಂತೇಳಿ ನಾವು ಮೊದಲನೇ ಬಾರಿಗೆ ಈಗ ಇದು ನಮಗೆ ಮುಖ್ಯವಾಗಿ ನಮಗೆ ಧನ್ಯವಾದ ಹೇಳ್ತೇನೆ ಶಿವಮೊಗ್ಗ ಜಿಲ್ಲೆಯ ಸಂಸದರು ಬಿವೈ ರಾಘವೇಂದ್ರ ಅವರು, ಅವರ ಒಂದು ನಿಧಿಯಿಂದ 40 ಲಕ್ಷ ನಮಗೆ ಗ್ರಾಂಟ್ ಅನ್ನು ಕೊಟ್ಟಿರೋದು. ಒಂದು ಎಫ್ಪಿಒಗೆ 5 ಲಕ್ಷ ಗ್ರಾಂಟ್, 8 ಸ್ಯಾನಿಟೈಸ್ ಲ್ಯಾಬ್ಸ್ ಪ್ರತಿ ತಾಲೂಕಿಗೆ ಒಂದೊಂದು, ಶಿಕಾರಿಪುರದಲ್ಲಿ ಜಾಸ್ತಿ ಎಫ್ಪಿಒ ಇದೆ ಅಂತೇಳಿ 2, ಒಟ್ಟು 8 ಲ್ಯಾಬ್ಸ್ ಇನ್ನೊಂದು ತಿಂಗಳಲ್ಲಿ ಕಾರ್ಯಾರಂಭ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಬೇಕಾದಂತ ಎಲ್ಲ ಪ್ರೊಸೀಜರ್ಸ್ ಕೂಡ ಇದುವರೆಗೆ ಮಾಡಕ್ಕಾಗಿದೆ. ಅದಾದ ನಂತರ ಇದು ಒಂದು ನಮ್ಮ ರೈತ ಉತ್ಪಾದಕರಲ್ಲಿ ಒಂದು ಸೇವೆಯನ್ನು ಪ್ರಾರಂಭ ಮಾಡ್ಕೊಂಡು, ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಏನೇನು ಅವಕಾಶಗಳಿದೆ, ನಾವು ನೋಡೋದ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಖ್ಯವಾಗಿ ಏನು ನಮ್ಮ ಪದಾರ್ಥಗಳಿದೆ, ಮೇಜರ್ ಕಮೋಡಿಟಿ ಶಿವಮೊಗ್ಗದಲ್ಲಿ ಅಡಿಕೆ ಇದೆ, ಅದು ಬಿಟ್ರೆ ತೆಂಗಿದೆ, ಮಾವಿದೆ, ಜೇನಿದೆ, ಸ್ಪೈಸಸ್ ಇದೆ. ಇದು ಮುಖ್ಯವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ಬೆಳೆಯತಕ್ಕಂಥ ರೈತರು ಉತ್ಪಾದನೆ ಮಾಡ್ತಕ್ಕಂಥದ್ದು. ಅದಾದ ನಂತರ ನೆಕ್ಸ್ಟ್ ಕೃಷಿಗೆ ಸಂಬಂಧ ತೋಟಗಾರಿಕೆ ಬೆಳೆಗಳು, ಕೃಷಿಗೆ ಸಂಬಂಧಪಟ್ಟಂತೆ ಹಲಸು ಕೂಡ ಬೆಳೀತಾರೆ, ಪೈನಾಪಲ್ ಬೆಳೀತಾರೆ, ಜಿಂಜರ್ ಬೆಳೀತಾರೆ, ಕಬ್ಬು, ಮುಖ್ಯವಾಗಿ ಜೋಳ ಮತ್ತೆ ಭತ್ತ, ಈ ಪದಾರ್ಥಗಳನ್ನ ಅತಿ ಹೆಚ್ಚು ರೈತರು ಉತ್ಪಾದನೆ ಮಾಡುತ್ತೆ. ಇದನ್ನ ಮುಖ್ಯವಾಗಿ ರೈತ ಉತ್ಪಾದಕ ಕಂಪನಿಗಳು ಅವ್ರ ಇನ್ಪುಟ್ ಸಪ್ಲೈ ಜೊತೆಗೆ ಅವರ ಪದಾರ್ಥಗಳನ್ನ ಮಾರುಕಟ್ಟೆಗೆ ರೀಚ್ ಆಗ್ಬೇಕು. ಬರೀ ಜೋಳ ಮಾಡಿ ಬೆಳೆದು ಕೊಡೋದಿಲ್ಲ, ಬರೀ ಭತ್ತ ಮಾಡಿ ಬೆಳೆದು ಕೊಡೋದಿಲ್ಲ, ಭತ್ತವನ್ನ ಅಕ್ಕಿ ಮಾಡಿ ಅದನ್ನ ಪ್ಯಾಕೆಟ್ ಮಾಡಿ ಅವ್ರದೇ ಬ್ರ್ಯಾಂಡ್ ಅಲ್ಲಿ ಮಾರಾಟ ಆಗ್ಬೇಕು. ಅದು ರೈತ ಉತ್ಪಾದಕ ಕಂಪನಿಯ ಮುಖ್ಯ ಉದ್ದೇಶ. ಆ ಉದ್ದೇಶಗಳನ್ನ ಈಡೇರಿಸಬೇಕು ಅಂತ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಒಂದೊಂದು 2 ರೈತ ಉತ್ಪಾದಕ ಕಂಪನಿಗಳು ಸುಮಾರು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಉತ್ಪನ್ನಗಳಿಗೆಲ್ಲ ಬಂದಿದ್ದೇವೆ. ನಮ್ದು ದಾತ್ರಿ, ಒಂದು ತೀರ್ಥಹಳ್ಳಿ ರೈತ ಉತ್ಪಾದಕ ಕಂಪನಿ ದಾತ್ರಿ, ಅವರೀಗ ಅಲ್ಲಿ ಅತಿ ಒಳ್ಳೆ ಇಡೀ ನಮ್ಮ ರಾಜ್ಯದಲ್ಲಿ ಇರುವಂತ ದಕ್ಷಿಣ ಭಾರತದಲ್ಲೇ ಮುಖ್ಯವಾದ ಅತಿ ಗುಣಮಟ್ಟದ ಅಡಿಕೆ ಬೆಳೆಯುವಂತ ಜಾಗ ತೀರ್ಥಹಳ್ಳಿ. ಅದು ಪರೀಕ್ಷೆಯಲ್ಲೂ ಕೂಡ ದೃಢ ಆಗಿದೆ. ಆ ಭಾಗದಲ್ಲಿ ರೈತರು ಅದನ್ನ ಅಡಿಕೆನ ಜಾಸ್ತಿ ಯಾವ್ದು ಚೂಸ್ ಮಾಡ್ತಾರೆ, ಸುಪಾರಿ ಮಾಡ್ಲಿಕ್ಕೆ ಅಡಿಕೆ ಖರೀದಿ ಮಾಡಿದ್ರೆ ಪಾನ್ಪರ ಅದು ಯಾವ್ದು ಗುಟ್ಕೆ ಎಲ್ಲ ಮಾಡಿ ಮಾರಾಟ ಮಾಡ್ತಾರೆ. ಅದು ಸಾಕಷ್ಟು ನಮಗೆ ಯುವಕರಿಗೆ ಸಾಕಷ್ಟು ನಮಗೆ ತೊಂದರೆ ಕೂಡ ಕೊಡ್ತಾ ಇದೆ. ಅದಕ್ಕೆ ಒಂದು ರೈತ ಉತ್ಪಾದಕ ಕಂಪನಿಗಳು ಗುಟ್ಟಿಗಾಗಿ ಪರ್ಯಾಯವಾಗಿ ಈಗ ತಾಂಬೂಲ, ನಾವೇನು ಅಡಿಕೆಗೆ ಜಾಸ್ತಿ ಆಗಿ ಬರೀ ಹಿಂದಿನ ಕಾಲದಲ್ಲಿ ಅಡಿಕೆ ಬೆಳೆ ಪ್ರಾರಂಭ ಮಾಡಿದ್ದಕ್ಕೋಸ್ಕರ ನಮ್ಮ ಎರಡಕ್ಕೆ ಹಾಕೋಣಕ್ಕೋಸ್ಕರ ನಮ್ಮ ತಾಂಬೂಲವಾಗಿ ಬಳಸಕ್ಕೋಸ್ಕರ ಅದ್ರದೇ ಒಂದು ಉತ್ಪನ್ನ ಆಗ್ತದೆ. ಅದು ಟ್ರೆಡಿಷನಲ್, ಆ ಉತ್ಪನ್ನ ನಮಗೆ ಟ್ರೆಡಿಷನಲ್ ಸಿಗ್ತಾ ಇತ್ತು. ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಯಾವಾಗಲೂ ಎರೆ ಅಡಿಕೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳೋದು, ಅದನ್ನ ಮಕ್ಕಳಿಗೆ, ಬಾಣಂತಿಯವರಿಗೆ, ಹೆಣ್ಣು ಮಕ್ಕಳಿಗೆ, ಯಾರು ಅಪೌಷ್ಟಿಕತೆ ಇದೆ, ಯಾರಿಗೆ ರಕ್ತಹೀನತೆ ಇದೆ, ಯಾರಿಗೆ ಕೆಮ್ಮಿದೆ, ಯಾರಿಗೆ ಶೀತ ಇದೆ ಅಂತವ್ರಿಗೆ ಔಷಧಿಯಾಗಿ ಬಳಸ್ತಕ್ಕಂತ ಒಂದು ಪದ್ಧತಿ ಇತ್ತು. ಅದನ್ನೇ ನಾವು ಎನ್ಕೇಸ್ ಮಾಡಿಕೊಂಡು ಆ ರೈತ ಉತ್ಪಾದಕರ ಕಂಪನಿಗೆ ಹೇಳಿ ಅದರ ಉತ್ಪನ್ನವನ್ನು ಇವತ್ತು ಮಾರುಕಟ್ಟೆಗೆ ಪರಿಚಯ ಮಾಡಿಸಿರೋದು. ಈ ನಮ್ಮ ಸ್ಥಾನದಲ್ಲಿ ಅದರ ಉತ್ಪನ್ನ ಸಿಗ್ತಾ ಇದೆ, ಅದ್ರ ತೋಣಿಯು ಟೇಸ್ಟ್ ಕೂಡ ನೋಡ್ಬೋದು. ನಮ್ಮ 2-3 ಸ್ಥಾನದಲ್ಲಿ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಉತ್ಪನ್ನ ಮಟ್ಟಕ್ಕೆ ರೈತ ಉತ್ಪಾದಕ ಕಂಪನಿ ಒಂದು ಸಣ್ಣ ಬಂಡವಾಳ, ಅದು ಮಾಡಲಿಕ್ಕೆ ಬಂಡವಾಳ ಬೇಕು. ಅದಕ್ಕೆ ಈಗ ಅದಕ್ಕೆ ಒಂದು ಕನ್ವರ್ಜೆನ್ಸ್ ಆಗಿ ಕರ್ನಾಟಕ ಸಮೃದ್ಧಿ ಯೋಜನೆಯಿಂದ ಈ ವರ್ಷ ಅವರಿಗೆ ಒಂದು ಸಣ್ಣ ಮಟ್ಟದ ಅನುದಾನ ಕೂಡ ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ 3.5 ಲಕ್ಷ ರಿಲೀಸ್ ಆಗಿದೆ, ಇನ್ನ ಈ ಮುಂದಿನ ತಿಂಗಳಲ್ಲಿ ಇನ್ನೊಂದು 10 ಲಕ್ಷ ಅವರಿಗೆ ಗ್ರಾಂಟ್ ರೂಪದಲ್ಲಿ ಹಣ ರಿಲೀಸ್ ಬರ್ತದೆ. ಈಗ ಅವರು ಪ್ಯಾಕಿಂಗ್ ಡ್ರೈಯರ್ ಎಲ್ಲ ಮಿಷಿನ್ ಗಳನ್ನ ಈಗ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಈ ಮಿಷಿನ್ ಗಳನ್ನ ಸೆಟ್ಅಪ್ ಮಾಡ್ತಾ ಇದ್ದಾರೆ. ಇದು ನಮ್ಮ ರೈತ ಉತ್ಪಾದಕರು ಮಾಡ್ತಾ ಇದ್ದಾರೆ. ಅದಾದ ನಂತರ ಅದನ್ನ ರೈತರ ಉತ್ಪನ್ನಗಳನ್ನು ನಾವು ನಮ್ಮ ರೈತರ ಸಂಸ್ಥೆ ಇನ್ಶಿಯೇಟ್ ಮಾಡಿರುವಂತದ್ದು ಇದನ್ನ ಮಾರುಕಟ್ಟೆ ತಲುಪಿಸೋದು ಹೆಂಗೆ? ನಾವು ರೈತರನ್ನ ಹಳ್ಳಿಯಲ್ಲಿ ಉತ್ಪನ್ನ ಆಗುತ್ತೆ, ಅಲ್ಲಿಂದ ರೈತರು ಅದನ್ನ ಮಾರುಕಟ್ಟೆಗೆ ಹೆಂಗೆ ತಗೊಂಡೋಗ್ಬೇಕು, ಮಾರುಕಟ್ಟೆ ಹೆಂಗೆ ರೀಚ್ ಮಾಡಿಸ್ಬೇಕು, ಅದಕ್ಕೆ ನಾವು ಒಂದು ವ್ಯವಸ್ಥೆ ಒಂದು ರಿಪ್ಪನ್ಪೇಟೆ ರೈತ ಉತ್ಪಾದಕ ಕಂಪನಿಗೆ ನಾವು ಒಂದು ನಬಾರ್ಡ್ಗೆ ಅವ್ರಿಗೆ ಒಂದು ವೆಹಿಕಲ್ ಸ್ಯಾಂಕ್ಷನ್ ಮಾಡ್ತೀವಿ. ಆ ರೈತ ಉತ್ಪಾದಕ ಕಂಪನಿಯವರು ಅವ್ರಿರ್ತಕ್ಕಂಥ ಹಳ್ಳಿಯಲ್ಲಿ ಅಲ್ಲಿ ಅದನ್ನ ಮುನ್ನಡೆಸಕ್ ಆಗಲ್ಲ, ಅದಕ್ಕೆ ಅವ್ರದ ಒಂದು ಅನುಮತಿ ಮೇರೆಗೆ ಚೈತನ್ಯ ಸಂಸ್ಥೆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಆ ವೆಹಿಕಲ್ ಅನ್ನ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋದು. ಆ ವೆಹಿಕಲ್ ಇಲ್ಲಿ ಬಂದು ನಿಂತಿದೆ, ಯಾರಾದ್ರೂ ನೋಡಿದ್ರೆ ಇಲ್ಲಿಂದ ಲೈನ್ ಅಲ್ಲಿ ಲಾಸ್ಟ್ ಅಲ್ಲಿ ವೆಹಿಕಲ್ ನಿಂತಿದೆ. ಅದ್ರಲ್ಲಿ ಪದ ರೈತ ಉತ್ಪಾದನೆ ಉತ್ಪಾದಕ ಕಂಪನಿಗಳು ಉತ್ಪಾದನೆ ಮಾಡಿದಂತ ಪದಾರ್ಥಗಳಿಗೆ ಮಾರಾಟ ಆಗ್ತಾ ಇದೆ. ಆ ರೀತಿ ನಾವು ಇದನ್ನ ಪ್ರತಿ ನಮ್ಮ ಉತ್ಪನ್ನ ಗ್ರಾಮೀಣ ಪ್ರದೇಶದಲ್ಲಿ ಆಗುತ್ತೆ, ಅದನ್ನ ಉಪಯೋಗಿಸಲು ಯಾರು ಪಟ್ಟಣ ಪ್ರದೇಶದಂತವರು ನಮ್ಮ ಈ ತರ ನಗರ ಪ್ರದೇಶದಲ್ಲಿ ಅದು ಉಪಯೋಗಿಸ್ಕೊಳ್ತಾರೆ. ಗ್ರಾಹಕರಿಗೆ ಜಾಸ್ತಿ ಇದ್ದಾರೆ, ಅವರು ಗ್ರಾಹಕರಿಗೆ ತಲುಪಿಸಕ್ಕೆ ನಾವು ಮಧ್ಯವರ್ತಿಗಳಾಗಿ ಒಂದು ಪೋಸ್ಟ್ಮ್ಯಾನ್ ರೀತಿಯಲ್ಲಿ ಕೆಲಸ ಮಾಡುವಂತ ಕೆಲಸವನ್ನ ಈಗಾಗಲೇ ನೋಡಿ ಇದರ ಉದ್ಘಾಟನೆ ಆಗಿ ವ್ಯವಹಾರಗಳ ರೀತಿ ಚಟುವಟಿಕೆಗಳು ನಮ್ಮ ರೈತರಲ್ಲಿ ಪ್ರಾರಂಭ ಆಗಿರುವಂತದ್ದು. ಇದನ್ನ ನಾವು ಶಿವಮೊಗ್ಗ ಜಿಲ್ಲೆ ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡಿದ್ದೇವೆ. ಇದು ರಾಜ್ಯದಲ್ಲಿ ಕೂಡ ಪ್ರಥಮ. ಇದನ್ನ ಪ್ರತಿ ಮುಂದಿನ ದಿನಗಳಲ್ಲಿ ಪ್ರತಿ ವಾರ್ಡ್ಗಳಿಂದ ಈ ವೆಹಿಕಲ್ ನಾವು ಕನೆಕ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನೀವು ರೈತರು ಯಾವುದೇ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರು ಮಾಡಿ ಪ್ಯಾಕ್ ಮಾಡಿಕೊಟ್ರೆ ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿರುವಂತದ್ದು. ಬರೇ ಮಾರುಕಟ್ಟೆ ಬರೇ ಪ್ಯಾಕ್ ಮಾಡಿಕೊಟ್ರೆ ಅಲ್ಲ, ಅದಕ್ಕೆ ಬೇಕಾದಂತಹ ಲೈಸೆನ್ಸ್ಗಳು, ಅದಕ್ಕೆ ಬೇಕಾದಂತಹ ಲ್ಯಾಬ್ ಟೆಸ್ಟಿಂಗ್ ರಿಪೋರ್ಟ್ ಕೂಡ ನಾವೆಲ್ಲ ಮಾಡ್ತೀವಿ. ಮತ್ತೆ ಇದ್ರ ಜೊತೆಗೆ ನಾವು ತಂತ್ರಜ್ಞಾನವನ್ನು ಕೂಡ ಅಳವಡಿಸ್ಕೊಳ್ತಾ ಇದ್ದೀವಿ. ರೈತ ಉತ್ಪಾದಕರಿಂದ ಮಾರಾಟ ಮಾಡೋದ್ರೆ ಗ್ರಾಹಕರಿಗೆ ಮಾಹಿತಿ ಕೊಡುವಂತದ್ದು, ಮತ್ತೆ ಅವರು ಉಪಯೋಗಿಸಿದ ನಂತರ ಪದಾರ್ಥಗಳ ಫೀಡ್ಬ್ಯಾಕ್, ಈಗ ಯಾವ್ದೋ ಒಂದು ಅಡಿಕೆ ಪೌಡರ್ ಕೊಟ್ಟಿದ್ದೀವಿ ಅದನ್ನು ಬಳಸಿದ್ದಾರೆ, ತುಂಬಾ ಜನ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ, ಆಯ್ತು ತಗೊಂಡು ಹೋಗ್ತಾರೆ, ಅವ್ರ ನಂಬರ್ ತಗೊಂತೀವಿ. ಅವ್ರ ನಂಬರ್ ತಗೊಂಡು ನಂತರ ನೆಕ್ಸ್ಟ್ ನಾವು ಇವ್ರ ನಮ್ಮಿಂದ ಅವರ ಒಂದು ಅನುಭವವನ್ನು ಅವರ ಪ್ರಾಡಕ್ಟ್ ಹೇಗೆ ಆಯಿತು ಅದನ್ನು ಬಳಸಿ ಏನೋ ಅವ್ರಿಗೆ ಅನುಕೂಲ ಆಯ್ತು ಅದ್ರ ಫೀಡ್ಬ್ಯಾಕ್ ತಗೊಂಡು ಮತ್ತೆ ಅದನ್ನ ಇನ್ನು ಏನೋ ನಾವು ಅದನ್ನ ಅಭಿವೃದ್ಧಿ ಮಾಡಬೇಕು, ಇನ್ನು ಚೆನ್ನಾಗಿ ಮಾಡಬೇಕು, ಅದಕ್ಕೆ ಬೇಕಾದಂತ ಕೆಲಸಗಳನ್ನು ಕೂಡ ನಮ್ಮ ರೈತ ಚೈತನ್ಯ ಸಂಸ್ಥೆ ಇನಿಷಿಯೇಟ್ ಮಾಡಿ ಮುಂದೆ ತಗೊಂಡು ಹೋಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೈತ ಉತ್ಪಾದಕ ಕಂಪನಿ ಏನೇ ಪದಾರ್ಥಗಳು ಮಾಡಿದ್ವಿ, ಏನೇ ಇವನು ತರಕಾರಿ ಕೂಡ ತರಕಾರಿ ಬೆಳೆಸ್ಕೊಳ್ತೀವಿ, ಅದು ಕೂಡ ನಮಗೆ ಕೆಮಿಕಲ್ ಫ್ರೀ ಇರಬೇಕು, ರೆಸಿಡ್ಯುಯಲ್ ಫ್ರೀ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಸ್ವಾಭಾವಿಕವಾಗಿ ರಾಸಾಯನಿಕ ಮುಕ್ತ ಆಹಾರಗಳನ್ನ ಗ್ರಾಹಕರಿಗೆ ರೈತ ಉತ್ಪಾದಕರ ಕಂಪನಿ ಉತ್ಪನ್ನಗಳನ್ನು ತಲುಪಲಿಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದೆ. ಇದಾದ ನಂತರ ಯಾವ್ದು ಹೇಳಿದ್ರೆ ರೈತ ಉತ್ಪಾದಕರ ಉದ್ದೇಶ ಇಷ್ಟು ಕನೆಕ್ಟ್ ಆಗುತ್ತೆ. ರೈತ ಉತ್ಪಾದಕರ ಅಂತ ಹೇಳಿದ್ರೆ ನಾವು ಅದರಲ್ಲಿ ಇನ್ಪುಟ್ ಔಟ್ಪುಟ್ ನಮ್ದೇ ಬ್ರ್ಯಾಂಡ್ ಎಲ್ಲದ ಚಟುವಟಿಕೆ ಇದೆ, ಎಲ್ಲ ಚಟುವಟಿಕೆ ಕೂಡ ನಮ್ಮಲ್ಲಿ ಕಲೆಕ್ಟಿವ್ ಫಾರ್ಮಿಂಗ್ ರೈತ ಉತ್ಪಾದಕ ಅಂತ ಹೇಳಿದ್ರೆ ಕೃಷಿಯನ್ನ ಇಲ್ಲಿಂದ ಒಬ್ಬೊಬ್ಬರೆ ಮಾಡಿದ್ರೆ ನಾವು ಸಸ್ಟೈನ್ ಆಗಲಿಕ್ಕೆ ಆಗಲ್ಲ, ಲಾಭ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಕೃಷಿಯನ್ನ ನೀವು ಗುಂಪಾಗಿ ಮಾಡಿ ರೈತರ ಉತ್ಪಾದಕರ ಕಮ್ಮಿ ತರ ನೀವೆಲ್ಲ ಒಟ್ಟಾಗಿ ಕೃಷಿ ಮಾಡಿದ್ರೆ ನೀವು ಲಾಭ ಮಾಡ್ಲಿಕ್ಕೆ ಆಗುತ್ತೆ ಅಂತ ಇವತ್ತು ನಾವು ಇದನ್ನ ಆಲ್ರೆಡಿ ನಿಮಗೆ ಹಿಂದಿನ ಏನ್ ಚಾರ್ಟ್ ಮಾಡಿ ತೋರಿಸಿದೀವಲ್ಲ ಅಷ್ಟು ಲಾಭ ಮಾಡ್ಲಿಕ್ಕೆ ಕಲೆಕ್ಟಿವ್ ಆಗಿ ಮಾಡಿದ್ರೆ ನಾವು ಗ್ರಾಹಕರನ್ನ ತಲುಪಲಿಕ್ಕೆ ಆಗುತ್ತೆ ಅನ್ನೋದು. ಇದಾದ ನಂತರ ನಾವು ಇದನ್ನ ಇನ್ನಷ್ಟು ಈಗ ಮುಂಚೆ ಹೇಳಿದ್ವಿ ಒಬ್ಬೊಬ್ಬರೇ ಕೃಷಿ ಮಾಡಿದ್ರೆ ಸಾಕಾಗಲ್ಲ, ಒಬ್ಬರೇ ನಾವು ಬೀಜ ಖರೀದಿ ಮಾಡಿ ಹೋದ್ರೆ ನಮಗೆ ಒಳ್ಳೆ ರೇಟಿ ಸಿಗಲ್ಲ, ಒಳ್ಳೆ ಪದಾರ್ಥ ಸಿಗಲ್ಲ ಅಂತ ಹೇಳಿ ಒಬ್ಬರೇ ಉತ್ಪನ್ನ ಮಾಡಿದ್ದನ್ನ ನಾವು ಮಾರಾಟ ಮಾಡಕ್ ಹೋದ್ರೆ ನಮಗೆ ಮಧ್ಯವರ್ತಿಗಳು ಮತ್ತೆ ನಮಗೆ ಅವರು ನಮಗೆ ಒಳ್ಳೆ ರೇಟ್ ಕೊಡಲ್ಲ, ನಮಗೆ ಅವರಿಂದ ಶೋಷಣೆ ಆಗತ್ತೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನ FPO ಅಂತ ಮಾಡಿದ್ವಿ. ನೀವು FPO ವೈಸ್ ಇದನ್ನ ಕೆಲಸ ಮಾಡಿ ಹೇಳಿ 2016 ಕಳೆದ 4-5 ವರ್ಷದಿಂದ ಸೀರಿಯಸ್ ಆಗಿ ಇದನ್ನ ಕೆಲಸ ಮಾಡ್ಕೊಳ್ತಾ ಬಂದ್ವಿ. ಅಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಲಾಭ ಆಯ್ತು, ಮತ್ತೆ ಮತ್ತೆ ಸಮಸ್ಯೆಗಳಾಯ್ತು. ಆಯ್ತು, ಈ ಸಮಸ್ಯೆಯನ್ನು ಎದುರಿಸೋದು ಹೇಗೆ, ಈ ಸಮಸ್ಯೆಗಳನ್ನ ನಾವು ಹೇಗೆ ಪರಿಹಾರ ಕಂಡುಕೊಂಡ್ಬೋದು, ನಾವು ಅವಾಗ ಮತ್ತೆ ಯೋಚನೆ ಮಾಡಿದ್ದು ಯಾಕೆ ನಾವು 49 ಜಿಲ್ಲಾ FPOಗಳು ಇದೆ, ನಾವು ಅದನ್ನ ಯಾಕೆ ಒಂದು ಒಕ್ಕೂಟ ಆಲೋಚನೆ ಮಾಡಬಾರ್ದು. ಆಗ ಈಗಾಗಲೇ ನಾವು ಜಿಲ್ಲಾ ಮಟ್ಟದ ರೈತ ಉತ್ಪಾದಕರ ಸಹೋದಯ ರೈತ ಉತ್ಪಾದಕರ ಒಕ್ಕೂಟ ಅಂತೇಳಿ ಈಗಾಗಲೇ ನೋಂದಣಿ ಮಾಡಿರೋದನ್ನು ಕೂಡ ಕಂಪನಿ ಹಾಕ್ತದೆ. ಈಗ ಅದು ನಿನ್ನೆ ಅಷ್ಟೇ ನಾವು ಎಜುಕೇಷನ್ ಸರ್ಟಿಫಿಕೇಟ್ ಅನ್ನು ರಿಸೀವ್ ಮಾಡಿದ್ದೀವಿ. ಈಗ ಜಿಲ್ಲಾ ಮಟ್ಟದ ಒಕ್ಕೂಟ ಇದನ್ನ ಯಾಕೆ ಮಾಡಿದ್ದೀವಿ, ಇದರಿಂದ ಏನು ಮುಖ್ಯ ಉದ್ದೇಶ, ಇದನ್ನ ಮುಂದೆ ನಾವು ಹೇಗೆ ರೈತ ಉತ್ಪಾದಕ ಕಂಪನಿಗಳನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ, ನಾವೀಗ ರೈತ ಉತ್ಪಾದಕರಿಗೆ ಕೆಲಸ ಏನ್ ಮಾಡುತ್ತೆ, ಎಷ್ಟು ಲಾಭ ಆಯ್ತು, ಅದರಿಂದ ಏನೆಲ್ಲ ಮಾಡ್ಬೋದು ನಮ್ಗೆ ಗೊತ್ತಾಯ್ತು. ಜಿಲ್ಲಾ ಒಕ್ಕೂಟ ಮಾಡಿ ಇನ್ನಷ್ಟು ನಾವು ರೈತರನ್ನ ಇನ್ನಷ್ಟು ಜಾಸ್ತಿ 30,000 ಜನ ರೈತರು ಇದ್ದಾರೆ, ಅವ್ರು 60,000 ಜನ ರೀಚ್ ಆಗ್ಬೇಕು. ನಮಗೆ ಇನ್ನು ಸ್ವಲ್ಪ ಅಷ್ಟು 1 ಕೋಟಿ ಅಷ್ಟೇ ಲಾಭ ಆಗಿದೆ, ಅದನ್ನ ಮುಂದಿನ ದಿನಗಳಲ್ಲಿ 2 ಕೋಟಿ 3 ಕೋಟಿ ಲಾಭ ಮಾಡಬೇಕು, 100 ಕೋಟಿ ದಾಖಲೆ ಇಟ್ಟಿದ್ದೀವಿ, ಅದನ್ನ 500 ಕೋಟಿವರೆಗೂ ನಾವು ವಹಿವಾಟನ್ನ ಮಾಡ್ಬೇಕು.